ಅಥವಾ ಡ್ರಿಪ್ ನೀರಾವರಿ ಎಂದು ಕೂಡ ಕರೆಯುತ್ತೇವೆ. ಮತ್ತೊಂದು ವಿಧ ಸ್ಪಿಂಕ್ಲರ್ ನೀರಾವರಿ. ಈ ವ್ಯವಸ್ಥೆಯಲ್ಲಿ ನೀರಿನಲ್ಲಿ ಒತ್ತಡ ಸೃಷ್ಟಿಸಿ ಬೀಳಿಸುವುದಾಗಿದೆ. ಪೈಪ್ ಮತ್ತು ನಾಜಲ್ ಮೂಲಕ ಮಳೆಯ ರೂಪದಲ್ಲಿ ಬೆಳೆಗಳಿಗೆ ನೀರನ್ನು ಬಳಸಲಾಗುತ್ತದೆ. ಈ ಯೋಜನೆಯ ಮೌಲ್ಯಮಾಪನದಿಂದ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯಿಂದ ಜಲಸಂಪನ್ಮೂಲಗಳ ದಕ್ಷತಾ ಬಳಕೆಯು 30-70% ಸುಧಾರಿಸಿದೆ. ಈ ವ್ಯವಸ್ಥೆಯಿಂದ ವಿವಿಧ ಬೆಳೆ ಉತ್ಪಾದನೆಯಲ್ಲಿ 9-60% ಹೆಚ್ಚಳವಾಗಿದೆ. ಹಾಗೆಯೇ ಗುಣಮಟ್ಟವು ಸಹ ಹೆಚ್ಚಿದೆ. ಮುಂದುವರೆದು ರೈತರ ಆದಾಯ 10-79% ಕೂಡ ಹೆಚ್ಚಳವಾಗಿದೆ. ವಿದ್ಯುತ್ ಉಳಿತಾಯವಾಗಿ ಡೀಸೆಲ್ ಇಂಧನವು ಕೂಡ ಉಳಿತಾಯವಾಗಿದೆ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾವಕಾಶವು ಕೂಡ ಸೃಷ್ಟಿಯಾಗಿವೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿ ನೀರಿನಿಂದ ಅಧಿಕ ಉತ್ಪಾದನೆಯಾಗಿ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಾಗಿ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 55 ಮತ್ತು ಇತರೆ ರೈತರಿಗೆ 45% ಸಹಾಯಧನವನ್ನು ಕೂಡ ನೀಡುತ್ತಿದೆ. ಇದಲ್ಲದೆ ರಾಜ್ಯಗಳು ಸಹ ಸೂಕ್ಷ್ಮ ನೀರಾವರಿಗೆ ರೈತರನ್ನು ಪ್ರೋತ್ಸಾಹಿಸಲು ಹೆಚ್ಚಿನ ಸಹಾಯಧನವನ್ನು ಕೂಡ ನೀಡುತ್ತಿವೆ. ಇದಕ್ಕಾಗಿ 5 ಎಕರೆಯವರೆಗೂ ಸಹಾಯಧನವನ್ನು ನೀಡಲಾಗುತ್ತಿದೆ. 2015-16 ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಉತ್ಪಾದನೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಡಿಯಲ್ಲಿ ಸೂಕ್ಷ್ಮ ನೀರಾವರಿಯಲ್ಲಿ 81,00,000 ಹೆಕ್ಟೇರ್ ಪ್ರದೇಶದಲ್ಲಿ ಅಳವಡಿಸಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ವ್ಯವಸ್ಥೆಯ 8 ವರ್ಷಗಳಲ್ಲಿ ಅಂದಾಜು 81% ಕ್ಷೇತ್ರ ಅಧಿಕವಾಗಿದೆ. ಇದಲ್ಲದೆ ಸೂಕ್ಷ್ಮ ನೀರಾವರಿ ಪ್ರದೇಶ ವಿಸ್ತರಣೆ ಮತ್ತು ರೈತರಿಗೆ ಸಹಾಯಧನವನ್ನು ನೀಡಲು 2017-18 ಕೇಂದ್ರದ ಮುಂಗಡ ಪತ್ರದಲ್ಲಿ ನಬಾರ್ಡ್ ಸಹಭಾಗಿತ್ವದಲ್ಲಿ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ಕೋಶ ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಥಾಪನೆಯನ್ನು ಮಾಡಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತ ಬಾಂಧವರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿಯಲ್ಲಿ ಸೂಜಿ ಮೆಣಸು ಕೃಷಿ ಕುರಿತು ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿನಿ ನಮ್ರತಾ ಹೆಗಡೆ ಅವರೊಡನೆ ಸಂದರ್ಶನ. ನಮ್ಮೆಲ್ಲ ರೈತ ಬಾಂಧವರಿ, ಆಮೇಲೆ ಈಗ ನಾವು ನೈಸರ್ಗಿಕವಾಗಿ ಕಂಟೆಂಟ್ ಇರ್ಬೋದು ಅದೆಲ್ಲ ತುಂಬಾನೇ ಹೆಚ್ಚಿರೋದ್ರಿಂದ ಅದರ ತಂಬಳಿ ಮಾಡಿಕೊಂಡು ಅದನ್ನ ಊಟದಲ್ಲಿ ಅಂಶಗಳು ಸ್ವಲ್ಪ ಜಾಸ್ತಿ ಅಂದ್ರೆ ಸರ್ ಬ್ಲ್ಯಾಕ್ ಮಲ್ಚಿಂಗ್ ಶೀಟ್ ನಲ್ಲಿ ಅದನ್ನ ಆಮೇಲೆ ಈ ಆರೋಗ್ಯವರ್ಧಕ ಗುಣಗಳು ಈ ಖಾರದ ಅಂಶ ಯಾವುದು ಕ್ಯಾಪ್ಸೈಸಿನ್ ಅಂಡ್ ಆಲ್ಕೋಲಾಯ್ಡ್ ಇದೆ ಅಲ್ವಾ ಅದರಲ್ಲಿ ಆರೋಗ್ಯವರ್ಧಕ ಗುಣಗಳು ಜಾಸ್ತಿ ಇದೆ. ಕ್ಯಾಪ್ಸೈಸಿನ್ ಕಂಟೆಂಟ್ ಇರುತ್ತಲ್ವಾ ಅದು ಹಲವಾರು ರೋಗಗಳು ಕೂಡ ಇದರಿಂದ ತಡಿಬಹುದು. ಸರಿ, ಈಗ ಪ್ರೋಟ್ರೇಯಲ್ಲಿಯೂ ಕೂಡ ಬೀಜವನ್ನ ಹಾಕಿ ಈ ಗಿಡವನ್ನು ಅಭಿವೃದ್ಧಿಪಡಿಸಬಹುದು ಅಂತ ಹೇಳಿದಿರಿ, ಸ್ವಲ್ಪ ವಿವರವಾಗಿ ಹೇಳಿ ಯಾವ ರೀತಿ ಮಾಡುವಂತಹದ್ದು. ಹಣ್ಣಾದ ಸೂಜಿ ಮೆಣಸಿನಿಂದ ಬೀಜವನ್ನ ಪ್ರತ್ಯೇಕ ಮಾಡುವಲ್ಲಿಂದ ಶುರು ಮಾಡಿ ಗಿಡದಲ್ಲಿ ಹಣ್ಣಾಗಿರುವಂತಹ ಒಂದು ಹಣ್ಣನ್ನು ತಗೊಂಡು ಅದನ್ನ ಬೀಜ ಅದರಿಂದ ಸೆಪರೇಟ್ ಮಾಡಿ ಅದನ್ನ ಒಂದಿನ ಪ್ರಿಯೋರ್ ಲೂಕ್ ವಾರ್ಮ್ ವಾಟರ್ ಅಲ್ಲಿ ಸೋಕ್ ಮಾಡಿಡಬೇಕು ಸರ್. ನೆನೆಸಿಡ್ಬೇಕು ಸರ್. ನೆನೆಸಿಡುವ ಅಗತ್ಯ ಏನು? ನೆನೆಸಿಡೋದ್ರಿಂದ ಅದರಲ್ಲಿರೋ ರೋಗಾಣುಗಳನ್ನ ಸಾಯಿಸುತ್ತೆ. ಆ ಕೋಕೋಪೀಟ್ ಹೋಲ್ಸೆಲ್ 98 ಪೋಟ್ರೆನ ತಗೊಂಡು ಅದರಲ್ಲಿ ಕೋಕೋಪೀಟ್ ನ ಮಾಧ್ಯಮವಾಗಿ ಹಾಕಬೇಕು. ಅದರಲ್ಲಿ ಸಿಂಗಲ್ ಸೀಡ್ ನ ಪ್ರತಿಯೊಂದು ರಂಧ್ರಕ್ಕೂ ಒಂದೊಂದು ಸೀಡ್ ತರ ಹಾಕ್ತಾ ಬಂದು ಅದನ್ನ ನೀಟಾಗಿ ಮುಚ್ಚಬೇಕು ಸರ್. ಈಗ ಮಣ್ಣು ಅಥವಾ ಗೊಬ್ಬರದ ಹುಡಿ ಇಂಥದ್ದನ್ನೆಲ್ಲ ಹಾಕುವ ಬದಲು ಈ ಕೋಕೋಪೀಟ್ ಅನ್ನು ಯಾಕೆ ಉಪಯೋಗಿಸಬೇಕು? ಮಣ್ಣಲ್ಲಿ ನಾವು ಜಾಸ್ತಿ ಪ್ಯಾಥೋಜನ್ ಇರೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಸ್ಟೆರಿಲೈಸ್ ಮಾಡಿ ಬೇರೆ ವಿಧವನ್ನಾಗಿ ಮಾಡೋದಕ್ಕಿಂತ ಕೋಕೋಪೀಟ್ ಇಸ್ ಹೆಲ್ದಿ ಮೀಡಿಯಂ ಟು ರೈಸ್ ಅಪ್ ಸೀಡ್ಲಿಂಗ್ ಅಂತ ಹೇಳ್ಬೋದು. ಸರಿ, ಒಂದ್ಸರಿ ಬೀಜ ಹಾಕಿದ್ಮೇಲೆ ಎಷ್ಟು ನೀರು ಕೊಡಬೇಕು, ಹೇಗೆ ಕೊಡೋದು? ಸೀಡ್ಸ್ ನ ಸೋ ಮಾಡಿದ್ಮೇಲೆ ಸರ್ ಕಂಪ್ಲೀಟ್ ಆಗಿ ಗಾಳಿ ಆಡದಂತೆ ಮುಚ್ಚಬೇಕು ಸರ್.

ಮೊನ್ನೆಗೆ ಮಾಡಿ ದಡಗೆ ಮೊನ್ನೆಗೆ ಮಾಡಿ ದಡಗೆ ನಿಮ್ಮಂತ ಗೆಳೆಗರ ಬಂದೆ ಮೊನ್ನೆಗೆ ಮಾಡಿ ದಡಗೆ ನಿಮ್ಮಂತ ಗೆಣಿಗರ ಬಂದೆ ನಿಮ್ಮಂತ ಗೆಣಿಗರ ಬಂದೆ ಉಂಡೆ ತಿಂದೆ ವಾದೋ ನಿಮ್ಮಂತ ಗೆಣಿಗರ ಬಂದೆ ಉಂಡೆ ತಿಂದೆ ವಾದೋ ನಟಾಯಳೆ ಬುದ್ಧೆ ಯಾವಾಗ ಕಲಿತೆ ಮಡದೆ ನಿಂತಾಯಳೆ ಬುದ್ಧೆ ಯಾವಾಗ ಕಲಿತೆ ಮಡದೆ ನೆಟ್ಟ ಸಾಪುಗೆ ನೆಟ್ಟ ಅಂಗುಳವೋದಿಲ್ಲೋ ನೆಟ್ಟ ಜಾಮುಗೆ ನೆಟ್ಟ ಅಂಗುಳವೋದಿಲ್ಲೋ ಹಾಗೆ ಮುಡ್ದ ಮಾಲುಗೆ ಮುಡ್ದ ಅಂಗುಳವೋದಿಲ್ಲೋ ಮುಡ್ದ ಮಾಲುಗೆ ಮುಡ್ದ ಅಂಗುಳವೋದಿಲ್ಲೋ ಭತ್ತ ಕುಟ್ಟುವ ಹೇಳ್ತಾರೆ ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಒತ್ತಾರರಿಯ ಮುನ್ನೆ ಹೇಳುವಾನು ಗೋವಿಂದುರಾಯ ಲಂಬೋರು ಒತ್ತಾರರಿಯ ಮುನ್ನೆ ಹರಿಯ ಮುನ್ನೇಯದೇರೆ ಮೆಟ್ಟಂದೆ ಮಾಡೋಗಿ ಅತ್ವಾನು ಒತ್ತಾರಯ್ಯ ಮುನ್ನೇಯದೇರೆ ಮೆಟ್ಟಂದೆ ಮಾಡೋಗಿ ಅತ್ವಾನು ಹಾಗೆ ಮೆಟ್ಟಂದೆ ಮಾಡೋಗಿ ಅತ್ತೇರೆ ಕೈಯೋ ಕಾಲು ಮಾರೆ ತಳೆದಾನು ಮೆಟ್ಟಂದೆ ಮಾಡೋಗಿ ಅತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನು ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡು ಬದಿಗೆ ಮೈವಾಗ ನಿಲ್ವಾನು ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡು ಬದಿಗೆ ಮಗುವಾಗ ನಿಲ್ವಾನು ಮೂಡು ಬದಿಗೆ ಮಗುವಾಗ ನಿಂತೇರೆ ಸೂರ್ಯನಿಗೆ ಕೈಯ ಮುಗಿದಾನು ಮೂಡು ಬದಿಗೆ ಮಗುವಾಗ ನಿಂತೇರೆ ಸೂರ್ಯನಿಗೆ ಕೈಯ ಮುಗಿದಾನು ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದುರಾಯ ಲಂಬೋನು ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದುರಾಯ ಲಂಬೋನು ಗೋವಿಂದುರಾಯ ಲಂಬೋನು ಮೆಟ್ಟಂದೆ ಮಾಡೋಗಿ ಎತ್ವಾನು ಗೋವಿಂದುರಾಯ ಲಂಬೋನು ಮೆಟ್ಟೊಂದೆ ಮಾಡೋಗಿ ಅತ್ವಾನು ಮೆಟ್ಟೊಂದೆ ಮಾಡೋಗಿ ಅತ್ತೇರೆ ಮಾಳುಗಿಯ ಒಳಗೆ ಹೋಗುವಾನು ಮೆಟ್ಟೊಂದೆ ಮಾಡೋಗಿ ಅತ್ತೇರೆ ಮಾಳುಗಿಯ ಒಳಗೆ ಹೋಗುವಾನು ಮಾಳುಗಿಯ ಒಳಗೆ ಹೋಗೇರೆ ಗೋವಿಂದುರಾಯ ಲಂಬೋನು ನಾಲ್ಕು ಕಲಿಯ ಮಂಚ ಕೊಡುವಾನು ಗೋವಿಂದುರಾಯ ಲಂಬೋನು ನಾಲ್ಕು ಕಲಿನ ಮಂಚ ಕೊಡುವಾನು ನಾಲ್ಕು ಕಲಿನ ಮಂಚ ಕೋಗೇಲೆ ನಾಲ್ಕು ಕಲಿನ ಮಂಚಾದ ಮ್ಯಾನೇಲೋ ನಾಲ್ಕು ಕಲಿನ ಮಂಚ ಕೋಗೇಲೆ ನಾಲ್ಕು ಕಲಿನ ಮಂಚಾದ ಮ್ಯಾನೇಲೋ ನಾಲ್ಕು ಕಲಿನ ಮಂಚಾದ ಮ್ಯಾನೇಲೋ ಬಣ್ಣದೊಂದೆ ಲಾಸು ಹೋಗಿ ಮಾಡ್ಯಾನು ನಾಲ್ಕು ಕಲಿನ ಮಂಚಾದ ಮ್ಯಾನೇಲೋ ಬಣ್ಣದೊಂದೆ ಲಾಸು ಹೋಗಿ ಮಾಡ್ಯಾನು ಬಣ್ಣದೊಂದೆ ಲಾಸು ಹೋಗಿ ಮಾಡೇಲೆ ಚಿನ್ನದೊಂದೆ ಕೊಳಗ ತಲದಿಂಬೋ ಬಣ್ಣದೊಂದೆ ಲಾಸು ಹೋಗಿ ಮಾಡೇಲೆ ಚಿನ್ನದೊಂದೇ ಕಳಗ ತಲದಿಂಬು, ಚಿನ್ನದೊಂದೇ ಕಳಗ ತಲದಿಂಬು, ಬೆಳ್ಳಿ ನಾಡಸಿದ್ದೆ ಬಗಲಲ್ಲೋ, ಚಿನ್ನದೊಂದೇ ಕಳಗ ತಲದಿಂಬು, ಸೂರ್ಯನಿಗೆ ಕೈಯ ಮುಗುದಾನೋ, ಸೂರ್ಯನಿಗೆ ಕೈಯ ಮುಗುದೇಲೆ, ಗೋವಿಂದು ರಾಯ ಲಂಬೋನೋ, ಸೂರ್ಯನಿಗೆ ಕೈಯ ಮುಗುದೇಲೆ, ಗೋವಿಂದು ರಾಯ ಲಂಬೋನೋ, ಗೋವಿಂದು ರಾಯ ಲಂಬೋನೋ, ಮೆಟ್ಟಂದೆ ಮಾಡೋ ಹೋಗಿಯ ತ್ವಾನೋ, ಗೋವಿಂದು ರಾಯ ಲಂಬೋನೋ, ಮಂಚಾದ ಮ್ಯಾನೇಲೋ, ನಾಲ್ಕು ಕಲಿನ ಮಂಚಾದ ಮ್ಯಾನೇಲೋ, ನಾಲ್ಕು ಕಲಿನ ಮಂಚ